ನಮ್ದು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಒಂದು ಅಂಗಸಂಸ್ಥೆ ಹೈನು ವಿಜ್ಞಾನ ಮಹಾವಿದ್ಯಾಲಯ. ಆ ಒಂದು ಅಂಗಸಂಸ್ಥೆಯಲ್ಲಿ ನಾನು ಹೈನು ಸೂಕ್ಷ್ಮ ಜೀವಾಣುಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ ಹಾಗೂ ಕಾಲೇಜಿನ ಡೀನ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಈ ದಿನ ಶುದ್ದ ಹಾಲಿನ ಉತ್ಪಾದನೆಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಪ್ರಾಮುಖ್ಯತೆ ಬಗ್ಗೆ, ಶುದ್ದ ಹಾಲು ಅಂದರೆ ಆರೋಗ್ಯವಾದ ಸ್ವಚ್ಛವಾದ ರಾಸುವಿನಿಂದ ಕರೆದಂತಹ ಹಾಲು, ಅಂದರೆ ಪರಿಶುದ್ಧ ವಾತಾವರಣದಲ್ಲಿ ಆರೋಗ್ಯವಂತ ವ್ಯಕ್ತಿಯು ಆರೋಗ್ಯವಂತಹ ರಾಸುವಿನಿಂದ ಸ್ವಚ್ಛವಾದ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳಲ್ಲಿ ಪರಿಶುದ್ಧವಾದ ವಿಧಾನದಿಂದ ಪೂರ್ಣ ಪ್ರಮಾಣದಲ್ಲಿ ಕರೆದಂತಹ ಹಾಲನ್ನು ನಾವು ಶುದ್ಧ ಹಾಲು ಅಂತ ಕರಿತೇವೆ. ಇದು ಶುದ್ಧ ಹಾಲು. ಈಗ ಪರಿಶುದ್ಧ ಹಾಲಿನ ಗುಣಗಳು ಏನಿರಬೇಕಂತ ತಾವು ಹೇಳಿ? ಪರಿಶುದ್ಧ ಹಾಲು ಅಂದ್ರೆ ನೈರ್ಮಲ್ಯದೊಂದಿಗೆ ನೈಸರ್ಗಿಕ ಬಣ್ಣ, ಸುವಾಸನೆ ಮತ್ತು ತಾಜಾತನವನ್ನು ಹೊಂದಿದ್ದು ಯಾವುದೇ ಕಲಬೆರಿಕೆ ಇರಬಾರದು. ಕಲಬೆರಿಕೆ ಅಂತೂ ಇರಬಾರದು ಮತ್ತು ಕನಿಷ್ಠ ಸೂಕ್ಷ್ಮಾಣು ಜೀವಿಗಳು ಅದರಲ್ಲಿ ಇರಬೇಕು. ಅಂತಹ ಹಾಲನ್ನು ನಾವು ಪರಿಶುದ್ಧ ಹಾಲು ಅಂತ ಹೇಳ್ತೀವಿ. ಮಂಜುನಾಥ್ ಅವರೇ, ನಾವು ಏನ್ ತಿಳ್ಕೊಂಡಿದ್ದೇವೆ ಅಂದ್ರೆ ಬಿಳಿಯಾಗಿ ಇದ್ದುಕೊಂಡಿದ್ರೆ ಅದು ಹಾಲು ಅಂತ. ನೀವು ಇಷ್ಟೆಲ್ಲ ಗಮನಿಸಿದ್ರೆ ಅದು ಪರಿಶುದ್ಧ ಹಾಲು. ಈ ಸೂಕ್ಷ್ಮಾಣು ಜೀವಿಗಳಂದ್ರೆ ಏನಂದ್ರೆ? ಸೂಕ್ಷ್ಮಾಣು ಜೀವಿಗಳಂದ್ರೆ ಬರೀ ಕಣ್ಣಿಗೆ ಅವು ಕಾಣಿಸೋದಿಲ್ಲ, ಇವನ್ನ ನೋಡಬೇಕು ಅಂದ್ರೆ ನೀವು ಸೂಕ್ಷ್ಮ ದರ್ಶಕದಿಂದ ಸವಿಸ್ತಾರವಾಗಿ ಇವುಗಳನ್ನ ನೋಡಬಹುದು. ಇವುಗಳು ನೀರು, ಗಾಳಿ, ಮಣ್ಣು ಇತ್ಯಾದಿ ಎಲ್ಲಾ ಕಡೆ ಸರ್ವತ್ರವಾಗಿ ಇರ್ತವೆ. ಎಲ್ಲಾ ಕಡೆ ನಾವು ಕಾಣಬಹುದು ಇವನ್ನ. ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಸರ್ವತ್ರವಾಗಿರ್ತವೆ. ಹೌದು. ಆದ್ರೆ ಹಾಲಿನಲ್ಲಿ ಇರುವಂತ ಸೂಕ್ಷ್ಮಾಣು ಜೀವಿಗಳು ಬೇರೆನೆ ಬೇರೆ. ಹೌದು. ಈಗ ಸೂಕ್ಷ್ಮಾಣು ಜೀವಿಗಳು ಹಾಲಿನಲ್ಲಿ ಬೆಳೆಯಲು ಕಾರಣ ಏನು? ಯಾವ ಕಾರಣಕ್ಕಾಗಿ ಅದು ಬೆಳೆಯುತ್ತದೆ ಅಂತ ಹೇಳ್ತೀರಿ? ಇದು ಒಂದು ಉತ್ತಮವಾದ ಪ್ರಶ್ನೆ. ಹಾಲು ಒಂದು ಸಂಪೂರ್ಣ ಸಮತೋಲನ ಆಹಾರ. ಇದು ಸೃಷ್ಟಿಯ ಒಂದು ವರದಾನ. ಮನುಷ್ಯನ ಬೆಳವಣಿಗೆಗೆ ಏನೇನು ಪೋಷಕಾಂಶಗಳು ಬೇಕೋ ಆ ಎಲ್ಲಾ ಪೋಷಕಾಂಶಗಳನ್ನ ಈ ಹಾಲು ಹೊಂದಿದೆ. ಈ ಎಲ್ಲಾ ಪೋಷಕಾಂಶಗಳು ಸೂಕ್ಷ್ಮಾಣು ಜೀವಿಗಳಿಗೂ ಸಹ ಬೇಕಾಗುತ್ತದೆ. ಸೊ ಈ ಸೂಕ್ಷ್ಮಾಣು ಜೀವಿಗಳು ಹಾಲಿನಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನು ಉಪಯೋಗಿಸಿಕೊಂಡು ಬೆಳೆದು ಹಾಲಿನ ಗುಣಮಟ್ಟವನ್ನ ಕಳಪೆ ಮಾಡುತ್ತದೆ. ಹಾಗಾಗಿ ಹಾಲು ಬೇಗನೆ ಕೆಟ್ಟು ಹೋಗುತ್ತೆ. ಅಂದ್ರೆ ಅಂತ ಸೂಕ್ಷ್ಮಾಣು ಜೀವಿಗಳು ಇದ್ರೆ ಹಾಲು ಕೆಟ್ಟು ಹೋಗುತ್ತೆ, ನಮಗೆ ಪ್ರಯೋಜನಕ್ಕೆ ಬರುವುದಿಲ್ಲ. ಈಗ ಈ ಸೂಕ್ಷ್ಮಾಣು ಜೀವಿಗಳಲ್ಲಿ ಎಷ್ಟು ರೀತಿ ಅಂದ್ರೆ ಎಷ್ಟು ಬಗೆಗಳು ಇವೆ ಅಂತ ತಾವು ಹೇಳ್ತೀರಿ? ಸೂಕ್ಷ್ಮಾಣು ಜೀವಿಗಳನ್ನು ಒಟ್ಟಾರೆ ಎರಡು ವಿಧವಾಗಿ ವಿಂಗಡಿಸ್ತಾರೆ. ಎರಡು ವಿಧ. ಒಂದು ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು, ಇನ್ನೊಂದು ಅನುಪಯುಕ್ತ ಸೂಕ್ಷ್ಮಾಣು ಜೀವಿಗಳು. ಈಗ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ಅಂದ್ರೆ ಯಾವುದು? ಇದು ವಿವಿಧ ರೀತಿಯ ಹಾಲಿನ ಪದಾರ್ಥಗಳಾದ ಮೊಸರು, ಮಜ್ಜಿಗೆ, ಶ್ರೀಖಂಡ್, ಯೋಗರ್ಟ್ ಮುಂತಾದ ಹಾಲಿನ ಪದಾರ್ಥಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ. ಇವು ಉಪಯುಕ್ತವಾದ ಸೂಕ್ಷ್ಮಾಣು ಜೀವಿ. ಅನುಪಯುಕ್ತ ಅಂದ್ರೆ? ಅನುಪಯುಕ್ತ ಅಂದ್ರೆ ಇದರಲ್ಲಿ ಮತ್ತೆ ಎರಡು ವಿಧ. ಒಂದು ನಾಶಕಾರಕ ಸೂಕ್ಷ್ಮಾಣು ಜೀವಿಗಳು, ಇದು ಹಾಲನ್ನ ಬೇಗ ಕೆಡುವಂತೆ ಮಾಡುತ್ತೆ. ಮತ್ತು ಸೋಂಕುಕಾರಕ ಸೂಕ್ಷ್ಮಾಣು ಜೀವಿಗಳು ವಿವಿಧ ಕಾಯಿಲೆಗಳನ್ನು ಹಾಲಿನ ಮುಖಾಂತರ ಹರಡುತ್ತೆ. ಅಂದ್ರೆ ಹಾಲನ್ನ ನಾಶ ಮಾಡುವಂತದ್ದು ಒಂದು ಅವನ್ನ ನಾಶಕಾರಕ ಸೂಕ್ಷ್ಮಾಣು ಜೀವಿಗಳು, ಸ್ಪಾಯ್ಲೇಜ್ ಕಾಸಿಂಗ್ ಆರ್ಗಾನಿಸಮ್ ಅಂತ ಕರೀತಾರೆ. ಅಂದ್ರೆ ಈಗ ಈ ಎರಡು ಇದರಲ್ಲಿ ಒಂದು ರೋಗ ತರುವಂತ ಹಾಲು ಕುಡಿದಾಗ ಬರುವಂತಹ ರೋಗಗಳು. ಈಗ ಈ ಸೂಕ್ಷ್ಮಾಣು ಜೀವಿಗಳ ಮೂಲಗಳು ಯಾವುವು ಮತ್ತು ಯಾವ ರೀತಿ ಇದು ಹಾಲಿನೊಡನೆ ಸೇರಿಕೊಳ್ಳುತ್ತದೆ? ಈ ಸೂಕ್ಷ್ಮಾಣು ಜೀವಿಗಳು ಎಲ್ಲಾ ಕಡೆ ಇರುತ್ತೆ. ಸೂಕ್ಷ್ಮಾಣು ಜೀವಿಗಳಿಂದ ಕಲುಷಿತವಾಗಿರುವ ಹಾಲು ಬೇಗ ಉಳಿಯಾಗುತ್ತೆ. ಇದಕ್ಕೆ ಮೂಲ ಕಾರಣ ಸೂಕ್ಷ್ಮಾಣು ಜೀವಿಗಳು ವಿವಿಧ ಮೂಲಗಳಿಂದ ಹಾಲಿಗೆ ಬಂದು ಸೇರಿಕೊಳ್ತವೆ. ಯಾವ ಮೂಲಗಳಂದ್ರೆ ಮೊದಲು ಹಾಲು ಕರೆಯುವ ರಾಸು, ಹಾಲು ಕರೆಯುವ ವ್ಯಕ್ತಿ, ಉಪಯೋಗಿಸತಕ್ಕಂತ ಯಂತ್ರಗಳು, ಉಪಯೋಗಿಸುವ ಪಾತ್ರೆಗಳು ಮತ್ತು ಉಪಯೋಗಿಸತಕ್ಕಂತ ನೀರು. ಇಲ್ಲಿ ನೀರಿನ ಒಂದು ಗುಣಮಟ್ಟದ ನೀರನ್ನು ನಾವು ಹಾಲು ಕರೀಬೇಕಾದ್ರೆ ಉಪಯೋಗಿಸಬೇಕಾಗುತ್ತೆ. ಹಾಗೂ ಸುತ್ತಮುತ್ತಲಿನ ವಾತಾವರಣದಿಂದ ಸೂಕ್ಷ್ಮಾಣು ಜೀವಿಗಳು ಹಾಲಿಗೆ ಬಂದು ಸೇರಿಕೊಳ್ತವೆ. ಈಗ ನೀವು ಹೇಳೋ ಪ್ರಕಾರ ರೈತರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗಿರತಕ್ಕಂಥದ್ದು, ಹಾಲು ಕರೆಯುವ ವ್ಯಕ್ತಿನೂ ಕೂಡ ಬಹಳ ಕ್ಲೀನ್ ಆಗಿರಬೇಕು, ಸ್ವಚ್ಛವಾಗಿರಬೇಕು, ಆರೋಗ್ಯವಾಗಿರಬೇಕು. ಜೊತೆಗೆ ಬಳಸುವಂತಹ ಯಂತ್ರೋಪಕರಣಗಳು ಏನೆಲ್ಲ ಇರ್ತವೆ, ಆ ಪಾತ್ರೆಗಳು ಕೂಡ ಸ್ವಚ್ಛವಾಗಿರಬೇಕು. ಆ ರೀತಿಯಲ್ಲಿ ಇಟ್ಟುಕೊಂಡು ಮಾತ್ರ ಅಲ್ಲ, ಬಳಸುವಂತ ನೀರು ಕೂಡ ಸ್ವಚ್ಛವಾಗಿ ಶುದ್ಧವಾಗಿ ಇರಬೇಕಾಗ್ತಂತೆ. ಈಗ ಮಂಜುನಾಥ್ ಅವರೇ, ಈ ಸೂಕ್ಷ್ಮಾಣು ಜೀವಿಗಳ ಮೂಲ ಆಯ್ತು ನೀವು ಹೇಳಿದ್ರಿ, ಈ ಜೀವಿಗಳು ಯಾವುವು ಅಂತ ಹೇಳ್ತೀರಿ? ಈಗಾಗಲೇ ಹೇಳಿದ ಹಾಗೆ ಉಪಯೋಗಿ ಸೂಕ್ಷ್ಮಾಣು ಜೀವಿಗಳಾದ ಲ್ಯಾಕ್ಟೋಕಾಕೈ, ಲ್ಯಾಕ್ಟೋಬ್ಯಾಸಿಲೈ, ಲ್ಯೂಕೋನಾಸ್ಟಾಕ್, ಅಸಿಡೋಫಿಲಸ್, ಬಿಫಿಡೋಬ್ಯಾಕ್ಟೀರಿಯಾ, ಸ್ಟ್ರೆಪ್ಟೋಕಾಕೈ, ಇವು ಉಪಯೋಗ ಇರತಕ್ಕಂತಹ ಸೂಕ್ಷ್ಮಾಣು ಜೀವಿಗಳು. ಅನುಪಯುಕ್ತ ಸೂಕ್ಷ್ಮಾಣು ಜೀವಿಗಳಂದ್ರೆ ಇಶ್ಚಿರಿಷಿಯಾ ಕೋಲಿ, ಸಾಲ್ಮನೆಲ್ಲ, ಕಾಕ್ಸೆಲ್ಲ, ಬ್ಯಾಸಿಲಸ್, ಕ್ಲಾಸ್ಟಿಡಿಯಾ ಮತ್ತು ಸ್ಟೆಫೈಲೋಕಾಕೈ. ಸೊ ಇವು ಅನುಪಯುಕ್ತ ಸೂಕ್ಷ್ಮಾಣು ಜೀವಿಗಳು. ಇದರಲ್ಲಿ ಕೆಲವು ನಾಶಕಾರಕ, ಕೆಲವು ರೋಗಕಾರಕ ಸೂಕ್ಷ್ಮಾಣು ಜೀವಿಗಳು ಅಂತ ನಾವು ಹೇಳ್ತೀವಿ. ಡಾಕ್ಟರ್ ಮಂಜುನಾಥ್ ಅವರೇ, ನೀವು ಒಂದು ಮಾತನ್ನ ಹೇಳಿದ್ರಿ,

ಮನೆಯಾಗ ನಾಳ ಮಂದಿ ಕುಬ ಸತ ಗಂಡ ಎದ್ದು ಬರುವಾಗ ಜಕ್ಕ ನದೇರುದೇವೆ ನಾವು ಏಳು ಮಂದಿ ಕುಬ ಸತ ಗಂಡ ಎದ್ದು ಬರುವಾಗ ಜಕ್ಕ ನದೇರುದೇವೆ ನಾವೇಳು ಮಂದಿ ಜಿಯರ ಮನೆಯಾಗ ನಾವು ಏಳು ಮಂದಿ ಜಿಯರ ಮನೆಯಾಗ ನಾವೇಳು ಮಂದಿ ದಂಡಿತ